ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಇಳಿಮುಖ, ಶೀಘ್ರ ನಿಯಮ ಸರಳೀಕರಣ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 1,50,000 ಜನರಿಗೆ ಆಯುಷ್ಮಾನ್ ಕಾರ್ಡ್ ವಿತರಣೆ, ಸಚಿವ ಡಾ ಕೆ ಸುಧಾಕರ್. ಮತ್ತು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಆದ್ಯತೆ, ಸಚಿವ ಜೆಸಿ ಮಾಧುಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಜೈವಿಕ ರೋಗ ಮತ್ತು ಕೀಟನಾಶಕಗಳು. ಈ ವಿಷಯವಾಗಿ ಶಿರಸಿಯ ಸಸ್ಯರೋಗಶಾಸ್ತ್ರ ವಿಭಾಗ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರೂ ಆಗಿರುವ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಶಿರಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಸ್ಯ ರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರಿದ್ದಾರೆ. ಇವತ್ತು ನಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಕೀಟ ಹಾಗೂ ರೋಗಗಳನ್ನ ಜೈವಿಕ ಪದ್ಧತಿಯೊಳಗ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ. ನಮಸ್ಕಾರ. ಈ ರೋಗ ಮತ್ತು ಕೀಟ ಅಂತ ಹೇಳ್ತೀವಲ್ಲ, ಇವು ಸಾಮಾನ್ಯವಾಗಿ ಯಾಕೆ ಬರ್ತಾವ? ರೋಗ ಮತ್ತು ಕೀಟಗಳನ್ನ ತರ್ತಕ್ಕಂತ ರೋಗಾಣು ಇರ್ಬೋದು ಅಥವಾ ಕೀಟಗಳಿರ್ಬೋದು, ನಾವು ನಮ್ಮ ಒಂದು ಬೆಳೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಇದ್ದಾಗ, ಅಲ್ಲಿ ಬೆಳೆಗಳು ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯಯುತವಾಗಿ ಬೆಳೆದೆ ಹೋದ್ರೆ, ಮತ್ತೆ ನಮ್ಮ ವಾತಾವರಣವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೆ ಹೋದ್ರೆ ಈ ಒಂದು ರೋಗಾಣು ಮತ್ತು ಕೀಟಗಳ ಹಾವಳಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವುಗಳಿಗೆ ಬೇಕಾದಂತಹ ವಾತಾವರಣ ನಿರ್ಮಾಣ ಆದಾಗ, ಕಸಕಡ್ಡಿಗಳ ಸಂಖ್ಯೆ ಜಾಸ್ತಿ ಆದಾಗ, ಕಳೆಗಳು ಜಾಸ್ತಿ ಆದಾಗ, ನಂತರ ಬಹಳಷ್ಟು ಮಳೆ ಜಾಸ್ತಿ ಆದಾಗ, ನೀರಿನ ನಿರ್ವಹಣೆ ಇರ್ಬೋದು, ಒಂದು ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಇದು ಚೆನ್ನಾಗಿ ಆಗದೆ ಹೋದಾಗ, ಬೆಳೆಗಳ ಒಂದು ಅಭಿವೃದ್ಧಿ ಕುಬ್ಜಿಕೊಂಡಾಗ, ಅಲ್ಲಿ ಒಂದು ಈ ರೋಗಾಣುಗಳಿಗೆ ಮತ್ತೆ ಕೀಟಗಳಿಗೆ ತಮ್ಮ ಅನುಕೂಲಕರವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಹೀಗಾಗಿ ಬೆಳೆಗಳಿಗೆ ಬೇರೆ ಬೇರೆ ತರದಂತಹ ಬೆಳೆಗಳಿಗೆ ಬೇರೆ ಬೇರೆ ಕೀಟಗಳು ರೋಗಗಳ ಹಾವಳಿ ಬರುವಂತದ್ದು ಸಹಜವಾಗಿ ನಡೀತಕ್ಕಂತ ಒಂದು ಪ್ರಕ್ರಿಯೆ. ಹಾಗಾಗಿ ಈ ಕೀಟ ಆಗಬಹುದು, ರೋಗ ಆಗಬಹುದು, ಅವುಗಳು ಬರಬಾರದು ಆಗಿತ್ತು ಅಂದ್ರೆ ಮಣ್ಣಿನ ಆರೋಗ್ಯ ಕೂಡ ಸರಿಯಾಗಿರ್ಬೇಕು. ಮಣ್ಣಿನ ಆರೋಗ್ಯ ಸರಿ ಇತ್ತು ಅಂದ್ರೆ ಆರೋಗ್ಯವಂತ ಮಣ್ಣಿನಲ್ಲಿ ಆರೋಗ್ಯವಂತ ಬೆಳೆಗಳು. ಹೌದು, ಮಣ್ಣಿನ ಒಂದು ಆರೋಗ್ಯ, ಈಗ ಒಂದು ಗಾದೆ ಮಾತಿದೆ, ಬೆಳೆ ಸರಿ ಮೊಳಕೆ ಇರಲಿ ಅನ್ನೋಗೆ. ಮಣ್ಣಿರ್ಬೋದು, ಅದರ ಆರೋಗ್ಯ ಇರ್ಬೋದು, ನಾವು ಉಪಯೋಗಿಸ್ತಕ್ಕಂಥ ಬೀಜಗಳ ಆರೋಗ್ಯ ಇರ್ಬೋದು, ಮುಂದೆ ನಾವು ಕಾಪಾಡ್ಕೊಳ್ತಕ್ಕಂಥ ಒಂದು ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಆಮೇಲೆ ಕಳೆಗಳ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ, ಇದನ್ನೆಲ್ಲ ನಾವು ಚೆನ್ನಾಗಿ ಹಂತ ಹಂತವಾಗಿ ಒಂದು ಸೂಕ್ತವಾದಂತಹ ಒಂದು ನಿರ್ವಹಣೆ ಮಾಡಿದಾಗ ಕೀಟ ಮತ್ತು ರೋಗ ಅವಳಿಯನ್ನು ನಾವು ಬಹಳಷ್ಟು ಕಡಿಮೆ ಮಾಡಬಹುದು. ಅದಾಗಿಯೂ ಕೂಡ ಹೆಚ್ಚಾಗಿ ಇವುಗಳ ಒಂದು ಅಭಿವೃದ್ಧಿ ಏನಿದೆ, ಕೀಟ ಮತ್ತು ರೋಗಗಳ ಅಭಿವೃದ್ಧಿ, ನಮ್ಮ ಒಂದು ಮಿತವಾಗಿ ಇರಲಾರ್ದನೆ ವಾತಾವರಣದಲ್ಲಿ ಬದಲಾವಣೆಗಳು ಏನಾಗ್ತವೆ ಅದರ ಮೇಲೂ ನಿರ್ಭಯ ಆಗ್ತವೆ. ಹೀಗಾಗಿ ನಾವು ಎಷ್ಟೇ ಚೆನ್ನಾಗಿ ನಾವು ನಿರ್ವಹಣೆ ಮಾಡಿದ್ರು ಕೂಡ ಒಮ್ಮೆ ಅನಾನುಕೂಲವಾದಂತಹ ಒಂದು ವಾತಾವರಣ, ನಮ್ಮ ಬೆಳೆಗಳಿಗೆ ಅನಾನುಕೂಲವಾದಂತಹ ಒಂದು ವಾತಾವರಣ ಬಂದಾಗ ಸಹಜವಾಗಿ ನಾವು ರೋಗ ಮತ್ತು ಕೀಟಗಳು ಬಂದೇ ಬರ್ತವೆ. ಅವುಗಳನ್ನು ನಿರ್ವಹಣೆಯಲ್ಲಿ ನಾವು ಬೇರೆ ಬೇರೆ ತರದ ಒಂದು ಪದ್ಧತಿಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇತ್ತಿತ್ತಲಾಗಿ ರೈತರು ಏನು ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಅವರು ರಾಸಾಯನಿಕವಾದಂತಹ ಒಂದು ಪದ್ಧತಿಗಳಿಗೆ ಹೋಗ್ತಾ ಇದ್ದಾರೆ. ಈ ರಾಸಾಯನಿಕ ಪದ್ಧತಿಯಿಂದ ಏನಾಗ್ತಾ ಇದೆ, ನಮಗೆ ಮಾನವನ ಆರೋಗ್ಯದ ಮೇಲೆ ಇರ್ಬೋದು, ನಮ್ಮ ಒಂದು ಪರಿಸರದ ಮೇಲೆ ಇರಬಹುದು, ಗಿಡ ಮರಗಳಿರಬಹುದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು, ನಾವು ಕುಡಿತಕ್ಕಂತ ನೀರು ಇವತ್ತು ಕಲುಷಿತ ಆಗಿದೆ. ಮನುಷ್ಯನಿಗೆ ಸಾಕಷ್ಟು ಬೇರೆ ಬೇರೆ ತರದ ರೋಗಗಳು ಇವತ್ತು ಅಂಟಿಕೊಳ್ತಾ ಇದ್ದಾವೆ. ಆನಂತರ ನಾವು ನಿರ್ವಹಣೆ ಮಾಡದೆ ಹೋದ್ರೆ ಪೋಸ್ಟ್ ಹಾರ್ವೆಸ್ಟ್ ಡಿಸೀಸ್ ಬರ್ತವೆ, ಅಂದ್ರೆ ಕೊಯ್ಲು ನಂತರದ ರೋಗಗಳು ಬರ್ತಾ ಇದ್ದಾವೆ. ಅದೇ ರೀತಿ ಈ ರೋಗಗಳು ಬೇರೆ ಬೇರೆ ಪ್ರದೇಶಕ್ಕೆ ಹಬ್ಬತಾ ಇದ್ದಾವೆ. ನಾವು ಕುಡಿತಕ್ಕಂತ ನೀರಿನಲ್ಲಿ ಇವತ್ತು ರಾಸಾಯನಿಕಗಳು ಜಾಸ್ತಿ ಆಗಿದ್ದಾವೆ. ಅದರಿಂದ ಮಾನವನ ಆರೋಗ್ಯ ಬಹಳಷ್ಟು ತ್ವರಿತಗತಿಯಲ್ಲಿ ಹದಗೆಡ್ತಾ ಇದೆ. ಇವನ್ನೆಲ್ಲ ಗಮನಿಸಿದ್ರೆ ಹಿಂದೆಂದಿಗಿಂತಲೂ ಹೆಚ್ಚಿಗೆ ಇವತ್ತು ನಮಗೆ ಇವು ಜೈವಿಕ ಕೀಟನಾಶಕಗಳು ರೋಗನಾಶಕಗಳ ಅವಶ್ಯಕತೆ ಇದೆ. ಯಾಕಂದ್ರೆ ಬರೀ ಮಾನವನ ಆರೋಗ್ಯ ಪರಿಸರದ ಮೇಲೆ ಆಗ್ತಕ್ಕಂತ ಒಂದು ದುಷ್ಪರಿಣಾಮ ಅಲ್ಲದೇನೆ ಇವತ್ತು ಸಾಕಷ್ಟು ಹಣವನ್ನು ನಾವು ಇವತ್ತು ಈ ಒಂದು ರಾಸಾಯನಿಕಗಳ ಖರೀದಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ ರೈತರು. ಈ ರಾಸಾಯನಿಕಗಳನ್ನ ನಾವು ಪ್ರತಿ ವರ್ಷ ಪದೇ ಪದೇ ಉಪಯೋಗ ಮಾಡಬೇಕಾಗ್ತದೆ. ಹೊಸ ಹೊಸ ರಾಸಾಯನಿಕಗಳು ಬರ್ತಾ ಇದ್ದಾವೆ, ಅವುಗಳ ಕಾಸ್ಟ್ ಕೂಡ ಅಂದ್ರೆ ಅವುಗಳನ್ನ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಖರ್ಚಿನ ಜೊತೆಗೆ ದುಷ್ಪರಿಣಾಮ ಅಲ್ಲದೇ ಲಾಂಗ್ ಪೀರಿಯಡ್ ಬೋಧನೆಯೊಳಗೆ ಅದರ ಒಂದು ಪರಿಣಾಮ ಇರ್ತದೆ. ನಮ್ಮ ಅರಣ್ಯದ ಮೇಲೆ ಇರಬಹುದು, ಪ್ರಾಣಿ ಪಕ್ಷಿಗಳ ಮೇಲೆ ಇರಬಹುದು, ಅವೆಲ್ಲಾನು ನಾಶವಾದ್ರೆ ಈ ಕೀಟಗಳ ಸಂಖ್ಯೆ ನಮಗ್ ಬೇಕಾದಂತ ರೋಗ ಜೀವಿಗಳಿಗಿಂತನು ರೋಗ ತರುವಂತ ಜೀವಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಮ್ಮ ಒಂದು ಕೀಟಗಳ ಹತೋಟಿ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಕ್ಕಂತ ಒಂದು ಪ್ರಾಣಿ ಪಕ್ಷಿಗಳು ಅವುಗಳ ಸಂಖ್ಯೆ ಕಡಿಮೆಯಾಗಿ ನಮಗೆ ಏನು ಒಂದು ನಮ್ಮ ಬೆಳೆಗಳಿಗೆ ಒಂದು ಏನು ಹಾನಿಯನ್ನು ಉಂಟು ಮಾಡಬೇಕು ಅಂತ ಒಂದು ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ರೈತರು ಎಷ್ಟೇ ನಾವು ಒಳ್ಳೆಯ ನಿರ್ವಹಣೆ ಮಾಡಿದ್ರು ಕೂಡ ನಮಗೆ ನಮ್ಮ ಬೆಳೆ ನಮಗೆ ಒಳ್ಳೆಯ ಒಂದು ನಿರೀಕ್ಷಿತ ಆದಂತ ಆದಾಯ ತರ್ತಾ ಇಲ್ಲ ಅನ್ನುವಂತ ಒಂದು ನೋವು ಇವತ್ತು ಬಹಳಷ್ಟು ರೈತರಿಗಿದೆ. ಈ ರಾಸಾಯನಿಕಗಳು ಹೆಚ್ಚಾಗಿ ನಮ್ಮ ಬೆಳೆಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೀಟಗಳನ್ನ ನಿರ್ವಹಣೆ ಮಾಡೋದ್ರ ಬದಲಾಗಿ ಅಥವಾ ರೋಗವನ್ನ ನಿರ್ವಹಣೆ ಮಾಡೋದ್ರ ಬದಲಾಗಿ ರೈತನಿಗೆ ಉಪಯುಕ್ತವಾಗಿರ್ತಕ್ಕಂಥ ಕೀಟಗಳನ್ನ ಇವನ್ನ ಬಹಳ ಸಾಯಿಸಿದ್ವು. ಹಂಗಾಗಿ ನಿಸರ್ಗದೊಳಗೆ ಏರುಪೇರಾಯಿತು. ಏರುಪೇರಾಗಿರೋದ್ರಿಂದ ಈ ಕೀಟ ರೋಗಗಳ ಸಂಖ್ಯೆ ಜಾಸ್ತಿ ಆಯಿತು ಅನ್ನುವಂಥದ್ದು ಒಂದು. ಮತ್ತು ಏಕ ಬೆಳೆ ಪದ್ಧತಿಯನ್ನು ತಂದದ್ದಕ್ಕಾಗಿ ರೋಗ ಕೀಟಗಳ ಸಂಖ್ಯೆ ಜಾಸ್ತಿ ಆಯಿತು ಅನ್ನುವಂಥದ್ದು ಒಂದು. ಇವು ಎಲ್ಲನೂ ಒಪ್ಕೊಳ್ತೀರಿ? ಹೌದು. ಏನಾಗಿದೆ ಇವತ್ತು ನಾವು ಬಹಳಷ್ಟು ಬೇರೆ ಬೇರೆ ತರದ ರೋಗನಾಶಕಗಳನ್ನ ಕೀಟನಾಶಕಗಳನ್ನ ಉಪಯೋಗಿಸುವುದರಿಂದ ಪ್ರಕೃತಿಯಲ್ಲಿ ಸಹಜವಾಗಿ ನಮಗೆ ಉಪಯುಕ್ತವಾದಂತ ಒಂದು ಜೀವಿಗಳಿರ್ತಾವೆ, ಆ ಜೀವಿಗಳ ಸಂಖ್ಯೆ ಬಹಳಷ್ಟು ಕ್ಷೀಣಿಸಿದೆ. ಇವತ್ತು ಒಂದು ಜೀವಿಯನ್ನ ಹತೋಟಿ ಮಾಡಲಿಕ್ಕೆ ಇನ್ನೊಂದು ಜೀವಿ ಇರ್ತದೆ, ಅದೇ ತರ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಮತ್ತೊಂದು ಕೀಟ ಇರ್ತದೆ. ಈ ತರದ್ದು ಒಂದು ಸಿಸ್ಟಮ್ ಈ ಒಂದು ವೈವಿಧ್ಯಮತೆ ಈ ನಿಸರ್ಗದಲ್ಲಿ ಯಾವಾಗಲೂ ಇದ್ದೇ ಇರ್ತದೆ. ಕೀಟನಾಶಕಗಳ ರೋಗನಾಶಕಗಳ ಉಪಯೋಗ ಮಾಡೋದ್ರಿಂದ ರಾಸಾಯನಿಕಗಳನ್ನು ಉಪಯೋಗ ಮಾಡಿದ್ರಿಂದ ಉಪಯುಕ್ತವಾದಂತಹ ಒಂದು ಕೀಟ ಮತ್ತು ಒಂದು ಜೀವಿಗಳ ಸಂಖ್ಯೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗಿದೆ. ಮಣ್ಣಿನಲ್ಲಿರಬಹುದು, ವಾತಾವರಣದಲ್ಲಿ ಇರಬಹುದು, ಈ ತರ ಕಡಿಮೆ ಆಗಿದ್ದರಿಂದ ಅಲ್ಲಿ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಏನ್ ಕ್ರಿಯೆ ನಡೀಬೇಕಾಗಿತ್ತು ಅದು ಕಡಿಮೆ ಆಗಿದ್ದರಿಂದ ನಾವು ರಾಸಾಯನಿಕಗಳನ್ನೇ ಪದೇ ಪದೇ ಉಪಯೋಗಿಸಿ ಮಾಡುವಂತ ಒಂದು ಹಂತಕ್ಕೆ ನಾವು ತಲುಪಿದೀವಿ. ಅದು ಅಲ್ಲದೆ ತಾವು ಏಕದಳ ಒಂದೇ ಒಂದು ಬೆಳೆಗಳನ್ನ ಬೆಳೆಯೋದ್ರಿಂದ ಏನಾಗಿದೆ, ಮೊದಲು ಬೇರೆ ಬೇರೆ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಬೇರೆ ಬೇರೆ ತರಹದಂತಹ ಕೀಟಗಳನ್ನ ಆಕರ್ಷಣೆ ಮಾಡಬಹುದಾಗಿತ್ತು, ಪಕ್ಷಿಗಳನ್ನ ಆಕರ್ಷಣೆ ಮಾಡಬಹುದಾಗಿತ್ತು, ಈ ಒಂದು ಉಪಯುಕ್ತ ಅಲ್ಲದೇ ಇರತಕ್ಕಂತ ಕೀಟಗಳ ಮೂವ್ಮೆಂಟ್ ಅನ್ನ ಹತೋಟಿಯಲ್ಲಿ ಇಡಬಹುದಾಗಿತ್ತು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಈ ಒಂದು ಕೀಟಗಳನ್ನ ನಾವು ಹೋಗಲಾರದಂತ ತಡೆಯಬಹುದಾಗಿತ್ತು. ಈ ಬೆಳೆಗಳ ಮುಖಾಂತರ ತಡೆಗೋಡೆಗಳ ನಿರ್ಮಾಣ ಮಾಡಿ ಅಥವಾ ಕೆಲವೊಂದಿಷ್ಟು ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಈ ಒಂದು ಏಕದಳ ಧಾನ್ಯಗಳನ್ನ ದ್ವಿದಳ ಧಾನ್ಯಗಳನ್ನ ಮಿಶ್ರಣ ಮಾಡಿದಾಗ ಬೇರಿನಿಂದಲೇ ಬಿಡ್ತಕ್ಕಂಥ ಒಂದು ರಾಸಾಯನಿಕಗಳಿಂದ ನಾವು ಸಾಕಷ್ಟು ರೋಗಗಳನ್ನ ಹತೋಟಿ ಮಾಡಬಹುದಾಗಿತ್ತು. ಈಗೇನಾಗಿದೆ, ರೈತರು ಒಂದೇ ತರದ ಬೆಳೆಗಳನ್ನ ಪ್ರತಿ ವರ್ಷ ಬೆಳೆಯೋದ್ರಿಂದ ರೋಗಾಣುವನ್ನ ಸುಸ್ಥಿತಿಯಲ್ಲಿಡುವಂತ ಒಂದು ಉಪಯೋಗ ಇರತಕ್ಕಂತ ಒಂದು ಜೀವಿಗಳ ಸಂಖ್ಯೆನೂ ಕಡಿಮೆ ಆಗಿದೆ. ಅಲ್ಲದೇ ಯಾವ ಒಂದು ಜೀವಿ ನಮಗೆ ರೋಗವನ್ನು ತರ್ತದೆ ಅದರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಳ ಆಗ್ತಾ ಆಗ್ತಾ ಹೋಗಿ ಬಹಳಷ್ಟು ಪ್ರಮಾಣದಲ್ಲಿ ರೋಗಗಳು ಬರ್ತಾ ಇದೆ. ಇವತ್ತು ಮಣ್ಣಿನಿಂದ ಬರುವಂತವರ್ಬೋದು, ಬೀಜದಿಂದ ಬರುವಂತವರ್ಬೋದು, ಮತ್ತೆ ನಾವು ಈ ಗಾಳಿ ಮುಖಾಂತರ ಬರುವಂತವರ್ಬೋದು. ಈ ಗಾಳಿ ಮುಖಾಂತರ ಕೂಡ ಸಾಕಷ್ಟು ರೋಗಗಳು ಹರಡ್ತವೆ, ಅವು ಬೇಗನೆ ಬರ್ತವೆ. ಮಣ್ಣಿನ ಮುಖಾಂತರ ಬರುವಂತವು ಬಹಳಷ್ಟು ವರ್ಷಗಳ ಅಭಿವೃದ್ಧಿ ಹೊಂದಿ ನಂತರ ಹಾನಿಯನ್ನು ಉಂಟು ಮಾಡ್ತವೆ. ಅದೇ ತರ ಬೀಜಗಳು ಇವತ್ತು ಏನಾಗಿದೆ, ಹೈಬ್ರಿಡ್ ತಳಿಗಳನ್ನ ಉಪಯೋಗ ಮಾಡ್ತಾ ಇದೀವಿ. ಹೈಬ್ರಿಡ್ ತಳಿಗಳಿಂದ ಅಲ್ಲಿ ಉತ್ಪಾದನೆ ಜಾಸ್ತಿ ಮಾಡುವಂತಹ ಒಂದು ಭರಾಟೆಯಲ್ಲಿ ನಾವು ಅದರಲ್ಲಿರ್ತಕ್ಕಂತ ರೆಸಿಸ್ಟೆನ್ಸ್ ಅಂದ್ರೆ ನಿರೋಧತೆಯನ್ನ ನಾವು ಬಹಳಷ್ಟು ಗಮನ ಕೊಡದೇನೆ ಹೊಸ ಹೊಸ ತಳಿಗಳನ್ನ ನಾವು ಉಪಯೋಗ ಮಾಡೋದ್ರಿಂದ ಬೇರೆ ಬೇರೆ ಪ್ರದೇಶದಿಂದ ಇವತ್ತು ಬೀಜಗಳು ಮತ್ತೊಂದು ಪ್ರದೇಶಕ್ಕೆ ಬರ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ರೋಗಗಳು ಈ ಪ್ರದೇಶಕ್ಕೆ ಬರಬಹುದು, ಇಲ್ಲಿರ್ತಕ್ಕಂಥ ರೋಗಗಳು ಆ ಪ್ರದೇಶಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಆಗಿದೆ. ಸ್ಥಳೀಯ ಮಟ್ಟದಲ್ಲಿ ಬೀಜಗಳನ್ನು ಉಪಯೋಗ ಮಾಡೋದ್ರಿಂದ ಅಲ್ಲಿ ನಿರೋಧತೆ ಇರುವಂತ ಚಾನ್ಸಸ್ ಜಾಸ್ತಿ ಇತ್ತು. ಹೆಚ್ಚಿನ ಒಂದು ಆಹಾರ ಉತ್ಪಾದನೆ ಮಾಡಬೇಕು ಅನ್ನುವಂತ ಒಂದು ಹಂಬಲದಲ್ಲಿ ಇವತ್ತು ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಬೆಳೆಗಳನ್ನ ರೈತರು ಬೆಳೀತಾ ಇರೋದ್ರಿಂದ ಈ ರೋಗಗಳ ಅವಳಿ ಕೀಟಗಳ ಅವಳಿ ಸಾಮಾನ್ಯವಾಗಿ ಜಾಸ್ತಿ ಆಗಿದೆ. ಇನ್ನ ಇವುಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ, ರಾಸಾಯನಿಕಗಳ ಉಪಯೋಗ ಕಡಿಮೆ ಮಾಡಲಿಕ್ಕೆ ಹಲವಾರು ಪದ್ಧತಿಗಳಿದ್ದಾವೆ. ಅವುಗಳಲ್ಲಿ ಬೇಸಾಯ ಪದ್ಧತಿಗಳನ್ನ ಅಳವಡಿಸಿಕೊಂಡಿರಬಹುದು, ಬೇಸಿಗೆಯಲ್ಲಿ ಆಳದಂತ ಉಳಿವು ಮಾಡೋದಂತ ಹೇಳ್ಕೊಂಡ್ಬಿಟ್ಟು ನಿರೋಧಕ ತಳಿಗಳನ್ನು ಉಪಯೋಗ ಮಾಡುವಂಥದ್ದು, ಬೀಜೋಪಚಾರ ಮಾಡತಕ್ಕಂಥದ್ದು, ಬೇರೆ ಬೇರೆ ಪದ್ಧತಿಗಳು ಇದಾವೆ. ಅವುಗಳ ಜೊತೆಗೆ ಈ ಒಂದು ಜೈವಿಕ ಕೀಟನಾಶಕಗಳು ರೋಗನಾಶಕಗಳನ್ನು ನಾವೇನಾದರೂ ಉಪಯೋಗ ಮಾಡಿದರೆ ಒಳ್ಳೆಯ ಒಂದು ಪರಿಣಾಮಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ. ಇನ್ನು ಈ ಒಂದು ಕೀಟನಾಶಕ ಮತ್ತು ರೋಗನಾಶಕಗಳ ಹಲವಾರು ಬೇರೆ ಬೇರೆ ಪರಿಕರಗಳಿದ್ದಾವೆ. ಅವುಗಳಲ್ಲಿ ಇವತ್ತು ಪೇಟೆಯಲ್ಲಿ ಕೂಡ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂತಹ ಒಂದು ವ್ಯವಸ್ಥೆ ಆಗಿದೆ. ಅವುಗಳು ಇವತ್ತು ಮೊದಲುಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ರೈತರಿಗೆ ಲಭ್ಯವಿರುತ್ತವೆ. ಕಡಿಮೆ ಖರ್ಚಿನಲ್ಲಿ ಅವುಗಳನ್ನು ತಾವು ಉಪಯೋಗಿಸಬಾರಬಹುದು. ಬಹಳ ವರ್ಷದೊಳಗೆ ಅದರ ಪರಿಣಾಮವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಉಪಯೋಗಿಸೋದ್ರಿಂದ ನಾವು ಬಹಳಷ್ಟು ರೋಗ ಮತ್ತು ಕೀಟಗಳನ್ನು ಸುಸ್ಥಿತಿಯಲ್ಲಿ ಅಂದರೆ ಕಂಪ್ಲೀಟ್ ಕಂಟ್ರೋಲ್ ಮಾಡದೆ ಹೋದ್ರೂ ಅವುಗಳನ್ನು ಬಂದರೂ ಕೂಡ ಯಾವುದೇ ಹಾನಿ ಮಾಡದಂತ ಒಂದು ಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯತೆ. ಈಗ ನೀವು ಹೇಳ್ತಾ ಇದ್ರಿ ಈ ಬೆಳೆ ವೈವಿಧ್ಯತೆ ಇರಲಾರ್ದಕ್ಕಾಗಿ ಹಿಂಗೆಲ್ಲ ಆಯ್ತು, ಮತ್ತು ಮಣ್ಣಿನಲ್ಲಿ ಕೂಡ ಸರಿಯಾಗಿ ಸಂಪದ್ಭರಿತ ಮಣ್ಣು ಅಥವಾ ಉತ್ಪಾದಕ ಮಣ್ಣು ಅದು ಸರಿಯಾಗಿ ಇರಲಿಲ್ಲ ಅಂದ್ರೂ ಕೂಡ ರೋಗ ಕೀಟಗಳಿಗೆ ತುತ್ತಾಗುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೆಳೆಗಳು ವೀಕ್ ಆಗ್ತವು, ರೋಗವನ್ನ ಬೇಗ ಆಹ್ವಾನಿಸ್ಕೊಳ್ತವು ಅನ್ನುವಂಥದ್ದು. ನಾವು ಅಂತ ಪರಿಸ್ಥಿತಿಯೊಳಗೆ ಈ ಜೈವಿಕ ಕೀಟನಾಶಕ ಅಥವಾ ರೋಗನಾಶಕವನ್ನ ಬಳಸಿದ್ರೆ ಉಪಯೋಗ ಆಗುತ್ತಾ? ಸಾಮಾನ್ಯವಾಗಿ ಬೆಳೆಗಳಿಗೆ ತಮಗೆ ಗೊತ್ತಿರೋ ಹಾಗೆ ಹಲವಾರು ಪೋಷಕಾಂಶಗಳು ಬೇಕು. ಪೋಷಕಾಂಶಗಳನ್ನ ಜೊತೆಗೆ ಲಘು ಪೋಷಕಾಂಶಗಳು ಬೇಕು. ಇವುಗಳನ್ನೆಲ್ಲವನ್ನು ನಾವು ಹೊರಗಿನಿಂದಲೇ ತಂದು ನಾವು ಅವುಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಈ ಒಂದು ಮೈಕ್ರೋ ಆರ್ಗನಿಸಮ್ಸ್ ಅಂತ ಏನ್ ಹೇಳ್ತೀವಿ ನಾವು, ಸೂಕ್ಷ್ಮಾಣು ಜೀವಿಗಳೇನಿದಾವೆ, ಅವುಗಳ ಮುಖಾಂತರ ನಾವು ಈ ಒಂದು ರಾಸಾಯನಿಕ ಏನು ಸಾರಜನಕ ಇರಬಹುದು, ರಂಜಕ ಇರಬಹುದು, ಪೊಟ್ಯಾಶ್ ಇರಬಹುದು, ಇದ್ರ ಜೊತೆಗೆ ಲಘು ಪೋಷಕಾಂಶಗಳನ್ನು ಒದಗಿಸುವಂತ ಶಕ್ತಿ ಇರುವಂತ ಸಾಕಷ್ಟು ಇವತ್ತು ಸೂಕ್ಷ್ಮಾಣು ಜೀವಿಗಳಿದಾವೆ. ಅವುಗಳನ್ನು ನಾವು ಮಣ್ಣಿಗೆ ಬೆರೆಸೋದ್ರಿಂದ, ನಾವು ಹೆಚ್ಚಿಗೆ ಒಂದು ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ, ಆಮೇಲೆ ಹಸಿರೆಲೆ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ, ಎರೆಹುಳ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ಈ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಸರ್. ಇದ್ರ ಜೊತೆಗೆ ಮಣ್ಣಿನಲ್ಲಿರತಕ್ಕಂಥ ಕೀಟ ಮತ್ತು ರೋಗಗಳನ್ನ ಹತೋಟಿಗಾಗಿನೇ ಈ ಟ್ರೈಕೋಡರ್ಮ ಅನ್ನುವಂಥ ಒಂದು ಅಣುಜೀವಿ ಬರ್ತದೆ, ಶಿಲೀಂಧ್ರ ಬರ್ತದೆ, ಆ ಶಿಲೀಂಧ್ರವನ್ನು ಮಣ್ಣಿಗೆ ಬರೆಸಬಹುದು. ಅದನ್ನು ಅದರ ಜೊತೆಗೆ ಈ ಮೈಕೋರೈಜಾ ಅನ್ನುವಂಥ ಒಂದು ಅಣುಜೀವಿ ಬರ್ತದೆ, ಅದನ್ನು ನಾವು ಮಣ್ಣಿಗೆ ಬರೆಸಬಹುದು. ಅಲ್ಲದೇ ಈ ರೈಜೋಬಿಯಮ್, ಅಜೋಸ್ಪೋರ್ಲಮ್, ಅಜಿಟೋಬ್ಯಾಕ್ಟರ್ ಅನ್ನುವಂಥ ಒಂದು ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನು ನಾವು ಉಪಯೋಗ ಮಾಡಬಹುದು. ಮೆಟ್ರೈಜಿಯಂ ಅನ್ನುವಂಥ ಒಂದು ಜೈವಿಕ ಕೀಟನಾಶಕ ಇದೆ, ಅದನ್ನು ಕೂಡ ನಾವು ಮಣ್ಣಿಗೆ ಬರೆಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರ ಜೊತೆಗೆ ಮಣ್ಣಿನಲ್ಲಿ ಏನು ನಮಗೆ ರೋಗವನ್ನು ತರುವಂತಹ ಜೀವಿಗಳಿರ್ತವೆ ಮತ್ತು ರೋಗವನ್ನು ಕೀಟಗಳ ಹಾನಿಯನ್ನು ಮಾಡತಕ್ಕಂಥ ಕೀಟಗಳೇನಿರ್ತವೆ ಅವುಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ. ಒಮ್ಮೆ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಾಯ್ತು ಮತ್ತೆ ಇನಿಷಿಯಲಿ ಏನ್ ಬರ್ತವೆ ಮೊಳಕೆಯಲ್ಲಿದ್ದಾಗ ಏನು ಕೀಟ ಮತ್ತು ರೋಗಗಳು ಬರ್ತವೆ ಅವುಗಳ ಹತೋಟಿ ನಾವು ಮಾಡಿದ್ದ ಯಾತಂದ್ರೆ ಒಳ್ಳೆಯ ಒಂದು ಪರಿಣಾಮವನ್ನು ಒಳ್ಳೆ ಒಂದು ಸಸಿಗಳನ್ನು ನಾವು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಒಮ್ಮೆ ನಾವು ಒಳ್ಳೆಯ ಒಂದು ಸಸಿಗಳನ್ನು ಬೆಳೆಸಿದ್ದೇ ಆತಂತಂದ್ರೆ ಮುಂದೆ ಬೆಳೆಗೆ ಬರುವಂತಹ ಒಂದು ಕೀಟ ಮತ್ತು ರೋಗ ಅವಳಿ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ, ನಿರೋಧಕ ಶಕ್ತಿಯನ್ನು ಪಡಿತದೆ. ಉದಾಹರಣೆ ಹೇಳಬೇಕಂತಂದ್ರೆ ಒಂದು ಬೆಸಲಸ್ ಅನ್ನುವಂಥ ಒಂದು ಜೀವಿ ಇದೆ, ಜೈವಿಕ ರೋಗನಾಶಕ ಇದೆ, ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಅದು ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಕೊಡ್ತದೆ, ನಿರೋಧತೆಯನ್ನು ಕೊಡ್ತದೆ. ಒಮ್ಮೆ ನಾವು ಅದನ್ನು ಬೀಜೋಪಚಾರ ಮಾಡಿ ಅಥವಾ ಬೆಳೆಗಳಿಗೆ ಸಿಂಪರಣೆ ಮಾಡಿದ್ದೆ ಆತಂದ್ರೆ ನಿರೋಧತೆ ಅನ್ನುವಂಥದ್ದು ಇನ್ಬಿಲ್ಟ್ ಆಗಿ ಆ ಸಸಿಗಳಲ್ಲೇ ಬೆಳೆದು ಮುಂದೆ ಗಿಡ ಮರಗಳಾದಾಗ ಕೂಡ ಅಲ್ಲಿ ಬೆಳೆಯಲ್ಲಿ ನಿರೋಧಕ ಶಕ್ತಿ ಬರ್ತದೆ. ಆ ತರನಾಗಿ ಕೂಡ ನಾವು ಈ ಜೈವಿಕ ರೋಗನಾಶಕಗಳನ್ನು ಉಪಯೋಗ ಮಾಡಬಹುದು. ಇನ್ನು ನಮಗೆ ಇದು ಅಲ್ಲದೇ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಂತ ಹೇಳ್ತಾರೆ, PGPR ಅಂತ ಹೇಳ್ತೀವಿ. ಅವುಗಳಲ್ಲಿ ಸೂಡೋಮೊನಾಸ್ ಇರ್ಬೋದು, ಬೆಸಲೆಸ್ ಇರ್ಬೋದು, ಈ ತರದ ಒಂದು ಸೂಕ್ಷ್ಮ ಜೀವಿಗಳನ್ನು ನಾವು ಉಪಯೋಗ ಮಾಡಿಕೊಂಡು ಹೆಚ್ಚೆಚ್ಚಿಗೆ ಎಲೆಗಳ ಉತ್ಪಾದನೆ ಆಗುವಂತದ್ದು, ಹೆಚ್ಚೆಚ್ಚಿಗೆ ಹೂ ಬಿಡತಕ್ಕಂಥದ್ದು, ಬೇಗನೆ ಬೆಳವಣಿಗೆ ಅಂತಕ್ಕಂಥ ಒಂದು ಕಿಣ್ವಗಳನ್ನ ಈ ಒಂದು ಜೀವಿಗಳು ಬೆಳೆಗಳಿಗೆ ಕೊಡ್ತವೆ. ಅವುಗಳನ್ನು ನಾವು ಉಪಯೋಗ ಮಾಡಿಕೊಳ್ಳೋದ್ರಿಂದ ಬೆಳೆ ಚೆನ್ನಾಗಿ ಬೇಗನೆ ಅಭಿವೃದ್ಧಿ ಹೊಂದ್ತದೆ. ಬೇಗನೆ ಅಭಿವೃದ್ಧಿ ಹೊಂದಿರೋದ್ರಿಂದ ಏನಾಗ್ತದೆ, ಕೀಟಗಳ ಹಾವಳಿ ಮತ್ತು ರೋಗಗಳ ಹಾವಳಿಯನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯತೆ, ತಪ್ಪಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ತರ ಕೂಡ ನಾವು ಈ ಜೈವಿಕ ರೋಗ ಮತ್ತು ಕೀಟನಾಶಕಗಳನ್ನು ಉಪಯೋಗ ಮಾಡಬಹುದು. ಇನ್ನು ಹಲವಾರು ತರದ ರೋಗನಾಶಕಗಳಿದ್ದಾವೆ. ಈಗ ಜಂತು ಹುಳುಗಳಿಗಾಗಿನೇ ಒಂದು ರೋಗನಾಶಕ ಇದೆ, ನಮ್ಮಲ್ಲಿ ಪೆಸಿಲೋಮೈಸಿಸ್ ಲ್ಯಾಸಿನಸ್ ಅನ್ನುವಂಥ ಒಂದು ಜೈವಿಕ ಜಂತು ಹುಳು ನಾಶಕ ಇದೆ. ಅವುಗಳನ್ನು ನಾವು ಎಲ್ಲೆಲ್ಲಿ ಜಂತು ಹುಳುಗಳು ಅಂದ್ರೆ ಬಾಳೆಯಲ್ಲಿರ್ಬೋದು, ಆಮೇಲೆ ಮೆಣಸಿನಕಾಯಲ್ಲಿರ್ಬೋದು, ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಏನು ಈ ಜಂತು ಹುಳದ ಪರಿಣಾಮ ಎಲ್ಲೆಲ್ಲಿದೆ ಅಲ್ಲಿ ನಾವು ಇವುಗಳನ್ನ ನಾವು ಬೀಜೋಪಚಾರ ಮಾಡೋದ್ರ ಜೊತೆಗೆ ಅಥವಾ ಕಿತ್ತು ಹಚ್ಚುವಂತ ಅಗಿಗಳಿದ್ದು ಅಂತಂದ್ರೆ ಅವುಗಳಲ್ಲಿ ದ್ರಾವಣದಲ್ಲಿ ಇವುಗಳನ್ನ ಬೇರುಗಳನ್ನ ಅದ್ದಿ ಕಿತ್ತು ಹಚ್ಚೋದ್ರಿಂದ ಅಥವಾ ಮಣ್ಣಿಗೆನೆ ಈ ಪೆಸಿಲೋಮೈಸಿಸ್ ಅನ್ನುವಂಥದ್ದನ್ನ ಸುಮಾರು 5 kg ಒಂದು ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಬೆರೆಸಿ ನಾವು ಏನಾದರೂ ಮಣ್ಣಿಗೆ ಬೆರೆಸಿದ್ರೆ ಅಥವಾ ಸಸಿ ಮಣಿಯಲ್ಲೇ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಪೆಸಿಲೋಮೈಸಿಸ್ ಅನ್ನು ಹಾಕಿದ್ರೆ ನಾವು ಈ ಜಂತುಗಳ ಹಾವಳಿಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಇನ್ನು ಬೇರೆ ಬೇರೆ ಮೇಲುಗಡೆ ಬರ್ತಕ್ಕಂಥದ್ದು. ಮೇಲುಗಡೆ ಅಂದರೆ ಈಗ ಬೂದಿ ರೋಗ ಇರ್ಬೋದು, ಬೂಜು ರೋಗ ಇರ್ಬೋದು, ಕೊಳೆ ರೋಗ ಇರ್ಬೋದು, ಇಂಥ ರೋಗಗಳನ್ನು, ಎಲೆ ಚುಕ್ಕೆ ರೋಗ ಇರ್ಬೋದು, ಇಂಥ ರೋಗಗಳನ್ನ ಹತೋಟಿ ಮಾಡಲಿಕ್ಕಾಗಿನೇ ನಾವು ಈ ಒಂದು ಸ್ಯೂಡೋಮೊನಾಸ್ ಅನ್ನುವಂಥದ್ದು, ಸ್ಯೂಡೋಮೊನಾಸ್ ಫ್ಲೋರೋಸೆನ್ಸ್ ಅನ್ನುವಂಥದ್ದು ಆದರೆ ಸುಮಾರು 10 ಗ್ರಾಮ್ವರೆಗೆ 1 ಲೀಟರ್ಗೆ ಹಾಕಿ ನಾವು ಸಿಂಪಡಣೆ ಮಾಡ್ಬೋದು. ಬೆಸಲಸ್ ಅನ್ನುವಂಥದ್ದನ್ನ ಉಪಯೋಗ ಮಾಡಿದಾದರೆ 5 ಗ್ರಾಮ್ವರೆಗೆ ನಾವು 1 ಲೀಟರ್ಗೆ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಜೈವಿಕ ಮೂಲಕವಾಗಿ ನಾವು ರೋಗಗಳನ್ನ ಹತೋಟಿ ಮಾಡ್ಬೋದು. ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂತಂದ್ರೆ, ಜೈವಿಕ ರೋಗನಾಶಕಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಪೂರಕವಾದಂತಹ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಬೇಕು. ಸಾಕಷ್ಟು ಗಿಡ ಮರಗಳನ್ನು ಬೆಳೆಸಿ ಅಲ್ಲಿ ಒಂದು ಹೆಚ್ಚಿಗೆ ಒಂದು ತಂಪಾದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಭೂಮಿಯಲ್ಲಿ ಸಾಕಷ್ಟು ಫಲವತ್ತತೆಯನ್ನು ಕ್ರಿಯೇಟ್ ಮಾಡಿ ಬೆಳೆಗಳನ್ನ ಉತ್ತಮವಾಗಿ ಬೆಳವಣಿಗೆ ಹೊಂದಲಿಕ್ಕೆ ನಾವು ಪ್ರಯತ್ನಿಸಬೇಕು. ಇದ್ರ ಜೊತೆಗೆ ಅವುಗಳಿಗೆ ಬೇಕಾದಂತಹ ಒಂದು ತಂಪಿರುವಂತಹ ವಾತಾವರಣ ಮತ್ತೆ ಸರಿಯಾದ ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಇವನ್ನೆಲ್ಲ ಮಾಡಿದರೆ ಅಲ್ಲಿ ಒಳ್ಳೆ ಒಂದು ಫಲಿತಾಂಶವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲೂ ಕೂಡ ಈ ಹಸಿರು ಮನೆಯಲ್ಲಿ ಏನು ನಾವು ತರಕಾರಿಗಳನ್ನು ಬೆಳಿತೀವಿ, ಗಡ್ಡೆ ಗಣೇಶಗಳನ್ನು ಬೆಳಿತೀವಿ, ಹೂಗಳನ್ನು ಬೆಳಿತೀವಿ, ಅಲ್ಲಿ ಪೂರಕವಾದಂಥ ವಾತಾವರಣ, ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಮತ್ತೆ ಟೆಂಪರೇಚರನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಅಲ್ಲೇ ಈ ಜೈವಿಕ ರೋಗನಾಶಕಗಳ ಪರಿಣಾಮ ಇನ್ನೂ ಹೆಚ್ಚಿಗೆ ನಾವು ಒಳ್ಳೆ ರೀತಿಯಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದು ಅಲ್ಲದೆ ಈ ಕೀಟಗಳ ನಿರ್ವಹಣೆಗಾಗಿಯೇ ನಾವು ಸಾಕಷ್ಟು ಜೈವಿಕ ಕೀಟನಾಶಕಗಳನ್ನ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅವುಗಳಿಗೆ ಮುಖ್ಯವಾಗಿ ಮೆಟ್ರೈಜಮ್ ಅನ್ನುವಂಥದ್ದು, ಇತ್ತಲಾಗಿ ಈ ಗೊಣ್ಣೆ ಹುಳು, ಬೇರೆ ಬೇರೆ ಅಡಿಕೆ ಇರ್ಬೋದು, ಸುಗರ್ ಕೇನ್ ಇರ್ಬೋದು, ತೆಂಗಿರ್ಬೋದು, ಬೇರೆ ಬೇರೆ ಬೆಳೆಗಳಲ್ಲಿ ಈ ಒಂದು ಗೊಣ್ಣೆ ಹುಳದ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಇದರಿಂದ ಬೇರು ಕಡಿದ್ಬಿಟ್ಟು ಇಡೀ ಬೆಳೆಗೇನೆ ಹಾನಿಯನ್ನು ಉಂಟು ಮಾಡುವಂತ ಕೆಲಸ ಇದು ಬೇರೊಳ ಮಾಡ್ತದೆ. ಅದನ್ನ ಹತೋಟಿ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಮೆಟ್ರೈಜಮ್ ಎನಿಸೊಪ್ಲಿ ಅನ್ನುವಂತ ಒಂದು ಜೈವಿಕ ಕೀಟನಾಶಕ ನಾವು ಅಭಿವೃದ್ಧಿ ಮಾಡಿದೀವಿ. ಅದನ್ನ ಸುಮಾರು 5 ಕೆಜಿಯನ್ನ 1 ಎಕರೆಗೆ ಸಂಪೂರ್ಣವಾಗಿ ನಾವು ಹಾಕದೆ ಹೋದ್ರು ಪ್ರತಿ ಗಿಡಕ್ಕೂ ಕೂಡ 5-10 ಗ್ರಾಮ್ ಹಾಕಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಸೂಕ್ತವಾದಂತಹ ಸಮಯದೊಳಗೆ ಮಳೆಗಾಲದಲ್ಲಿ ಅಪ್ಲೈ ಮಾಡಿದಾನೆ, ಮಳೆಗಾಲಕ್ಕಿಂತ ಪೂರ್ವದಲ್ಲೇ ನಾವು ಅಪ್ಲೈ ಮಾಡಿದ್ದ ಅಂತಂದ್ರೆ ಒಳ್ಳೆಯ ಒಂದು ಪರಿಣಾಮವನ್ನು ಈ ಗೊಣ್ಣೆ ಹುಳುಗಳ ನಿಯಂತ್ರಣದಲ್ಲಿ ನಾವು ಪಡಿಬಲಿಕ್ಕೆ ಸಾಧ್ಯತೆ ಇದೆ. ಇದು ಅಲ್ಲದೆ ಈ ಮೆಟ್ರೈಜಮ್ ಅನ್ನುವಂಥದ್ದು ಈ ಟರ್ಮೈಟ್ಸ್ ಅಂತ ಏನು ಹೇಳ್ತೀವಿ ನಾವು, ಬಿಳಿ ಇರುವೆ ಅಂತ ನಾವು ಹೇಳ್ತೀವಿ, ವೈಟ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಅಥವಾ ಗೆದ್ಲ ಅಂತ ಹೇಳ್ತೀವಿ, ಅವುಗಳ ನಿರ್ವಹಣೆಗಾಗಿ ಕೂಡ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಎಲೆ ತಿನ್ನುವಂತಹ ಕೀಟಗಳ ನಿರ್ವಹಣೆಗಾಗಿ ನಿಮೇರಿಯರಿಲೆ ಅನ್ನುವಂಥ ಒಂದು ಇನ್ನೊಂದು ಕೀಟನಾಶಕ, ಜೈವಿಕ ಕೀಟನಾಶಕಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಅದನ್ನ ಸುಮಾರು 1-2 ಗ್ರಾಮ್ 1 ಲೀಟರ್ಗೆ ಹಾಕಿ ನಾವು ಸಿಂಪಡಣೆ ಮಾಡಿದರೆ ಅದು ಸಾಕಷ್ಟು ಅಭಿವೃದ್ಧಿ ಹೊಂದಿ ಆ ಒಂದು ವಾತಾವರಣದಲ್ಲೇ ಬೆಳವಣಿಗೆ ಹೊಂದಿ ಬೆಳೆಗಳ ಮೇಲೆ ಅಭಿವೃದ್ಧಿ ಹೊಂದಿ ಕೀಟಗಳ ಮೇಲೆ ರೋಗವನ್ನು ತಂದು ಆ ರೋಗ ಕೀಟಗಳನ್ನ ನಿಯಂತ್ರಣ ಸರಿಯಾದ ಸಮಯದಲ್ಲಿ ಮಾಡ್ತದೆ. ಇದನ್ನ ಸೋಯಾಬೀನ್ದಲ್ಲಿ ಉಪಯೋಗ ಮಾಡಬಹುದು, ಶೇಂಗಾದಲ್ಲಿ ಉಪಯೋಗ ಮಾಡಬಹುದು, ಅದಲ್ಲದೆ ಮೆಣಸಿನಕಾಯಿಯಲ್ಲಿ ಉಪಯೋಗ ಮಾಡಬಹುದು. ಹೀಗೆ ಹಲವಾರು ಬೆಳೆಗಳಲ್ಲಿ ಎಲೆ ತಿನ್ನತಕ್ಕಂಥ ಕೀಟಗಳ ಹತೋಟಿಗಾಗಿ ನಿಮೇರಿಯಲೆಯನ್ನು ಉಪಯೋಗ ಮಾಡಬಹುದು. ಅದಲ್ಲದೆ ಈ ಬೆವೇರಿಯಾ ಬೆಸಿಯಾನ ಅನ್ನುವಂಥ ಇನ್ನೊಂದು ಜೈವಿಕ ಕೀಟನಾಶಕಗಳು ನಮ್ಮ ಅಭಿವೃದ್ಧಿಯಾಗಿದೆ. ಆ ಬೆವೇರಿಯಾ ಬೆಸಿಯಾನ ಕಾಯಿ ಕೊರಕ ಇರ್ಬೋದು ಅಥವಾ ಬೇರು ಕೊರಕ ಇರ್ಬೋದು, ಸ್ಟೆಂಬರ್ ಕಾಂಡ ಕೊರಕ ಇರ್ಬೋದು, ಈ ತರದ ಕೊರಕಗಳಿಗಾಗಿನೇ ನಾವು ಈ ಬೆವೇರಿಯಾ ಬೆಸಿಯಾನ ಸಿಂಪಡಣೆ ಮಾಡಿ ನಾವು ಎಸ್ಪೆಷಲಿ ನಿಮ್ಮ ಕಾಫಿಯಲ್ಲಿ ಕಾಫಿ ಬೋರರ್ ಅಂತ ಬರ್ತದೆ ಅದಕ್ಕೆ ಉತ್ತಮವಾದಂತಹ ಫಲಿತಾಂಶ ಇದು ಬೆವೇರಿಯಾ ಬೆಸಿಯಾನ ಕೊಟ್ಟಿದೆ. ಸುಮಾರು 1-2 ಗ್ರಾಮ್ 1 ಲೀಟರ್ಗೆ ಹಾಕಿ ನಾವು ಸಿಂಪಡಣೆ ಮಾಡಿದ್ದಂದ್ರೆ ಈ ಒಂದು ಕಾಫಿ ಬೆರಿ ಬೋರರ್ ಇರ್ಬೋದು, ಸ್ಟೆಮ್ ಬೋರರ್ಸ್ ಇರ್ಬೋದು, ಬೇರೆ ಬೇರೆ ಕಾಯಿಗಳ ಕೊರಕ ಇರ್ಬೋದು, ಇವುಗಳನ್ನ ಹತ್ತೊಟ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸುಳಿ ಕೊರಕ ಇರ್ಬೋದು. ಅದು ಅಲ್ಲದೆ ವರ್ಟಿಸಿಲಿಯಂ ಲೆಕಾನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಜೈವಿಕ ಕೀಟನಾಶಕ ಇದೆ, ಇತ್ತಲಾಗಿ ಅದಕ್ಕೆ ಲೆಕಾನಿಸಿಲಿಯಂ ಲೆಕಾನಿ ಅಂತಾರೆ. ಅದನ್ನ ನಾವು ಈ ರಸ ಇರು ಕೀಟಗಳು ಒಂದು ಏನಿರ್ಬೋದು, ತ್ರಿಪ್ಸ್ ಇರ್ಬೋದು, ಈ ಒಂದು ಜಾಸಿಡ್ಸ್ ಇರ್ಬೋದು, ಮಿಲಿಬಗ್ಸ್ ಇರ್ಬೋದು, ಈ ತರದ ಒಂದು ಕೀಟಗಳ ಹತೋಟಿಗಾಗೇನೆ ಈ ವರ್ಟಿಸಿಲಿಯಂ ಲೆಕಾನಿಯನ್ನ ನಾವು 1 ಗ್ರಾಮ್ವರೆಗೂ 1 ಲೀಟರ್ಗೆ ಹಾಕಿ ನಾವು ಸಿಂಪಡಣೆ ಮಾಡಿದೆ ಅಂದ್ರೆ ಬೇರೆ ಬೇರೆ ತರದ ರಸಾಯನಿಕ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಿವಿಧ ಬೆಳೆಗಳಲ್ಲಿ ಉಪಯೋಗ ಮಾಡಬಹುದು. ಇವು ಏನು ನಾವು ಜೈವಿಕ ರೋಗನಾಶಕಗಳು ಕೀಟನಾಶಕಗಳನ್ನ ಏನ್ ತಯಾರು ಮಾಡಿದೀವಿ, ಒಂದೇ ಒಂದು ಬೆಳೆಗೆ ಸೀಮಿತವಾಗಿಲ್ಲ, ಆಯಾ ಗುಂಪಿನ ರೋಗಗಳು ಆಯಾ ಗುಂಪಿನ ಕೀಟಗಳಿಗೆ ಅವುಗಳನ್ನ ಉಪಯೋಗ ಮಾಡಲಿಕ್ಕೆ ಅಡ್ಡಿಲ್ಲ. ಯಾವುದೇ ಬೆಳೆ ಇರಬಹುದು, ಕಡಿಮೆ ವೆಚ್ಚದಲ್ಲಿ 1 ಎಕರೆಗೆ 50-60 ರೂಪಾಯಿ ಅಥವಾ 100 ರೂಪಾಯಿದಲ್ಲೇ ನಾವು ತೊಟ್ಟಿ ಕ್ರಮಗಳನ್ನು ಕೈಗೊಳ್ಳಬಹುದು. ಪಕ್ಕದ ಒಂದು ರೈತರಿಗೆ ಕೂಡ ನೀವು ಸಿಂಪಡಣೆ ಮಾಡಿದಲ್ಲಿ ಗಾಳಿ ಮುಖಾಂತರ ಹೋಗ್ಬಿಟ್ಟು ಅಲ್ಲಿ ಹತೋಟಿಯನ್ನು ಮಾಡಿದಂತಹ ಸಾಕಷ್ಟು ನಿದರ್ಶನಗಳು ಈ ಒಂದು ಜೈವಿಕ ಕೀಟನಾಶಕಗಳಲ್ಲಿದೆ. ಹಲವಾರು ಹತ್ತಾರು ವರ್ಷಗಳವರೆಗೆ ಈ ಒಂದು ಜೈವಿಕ ರೋಗನಾಶಕ ಕೀಟನಾಶಕದ ಪರಿಣಾಮ ನಿಮ್ಮ ಹೊಲದಲ್ಲಿ ನೀವು ಕಂಡುಕೋಬಹುದು. ಸ್ವಲ್ಪ ಮಟ್ಟಿಗೆ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕಾಗ್ತದೆ, ಬೆಳೆಗಳಲ್ಲಿ ಸಾಕಷ್ಟು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಇವು ಹೆಚ್ಚಿನ ಒಂದು ಇವುಗಳನ್ನ ಉಪಯುಕ್ತತೆಯನ್ನ ಈ ಒಂದು ಜೈವಿಕ ರೋಗ ಮತ್ತು ಕೀಟನಾಶಕಗಳಿಂದ ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಖರ್ಚು ಕೂಡ ಬಹಳ ಕಡಿಮೆ ಆಗ್ತದೆ. ಇದು ಅಲ್ಲದೆ ನಮ್ಮ ಒಂದು ಮನುಷ್ಯನ ಆರೋಗ್ಯದ ಮೇಲೆ ಇರಬಹುದು, ಆಮೇಲೆ ನಮ್ಮನ್ನು ನಂಬಿದಂತ ಪ್ರಾಣಿ ಪಕ್ಷಿಗಳ ಮೇಲೆ ಇರಬಹುದು, ವಿವಿಧ ಬೆಳೆಗಳಲ್ಲಿ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡಲಿದ್ದರೆ ಒಳ್ಳೆ ಒಂದು ಬೆಳೆಗಳನ್ನು ನಾವು ಕಡಿಮೆ ಇದರಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಾವು ಈ ಜೈವಿಕ ಅಂದ ತಕ್ಷಣ ಜೀವಿಗಳೇ ಅವು, ಸೂಕ್ಷ್ಮಾಣು ಜೀವಿಗಳು. ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿಕೊಂಡು ರೋಗ ಮತ್ತು ಕೀಟವನ್ನು ನಿರ್ವಹಣೆ ಮಾಡ್ತೀವಿ. ಯಾವುದೇ ಒಂದು ಜೀವಿಗೆ ಅದಕ್ಕೆ ಬೇಕಾದಂತ ಪೂರಕ ವಾತಾವರಣ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಇಂಥ ವಾತಾವರಣ ಇದ್ರೆ ಅವಕ್ಕೆ ಒಳ್ಳೆಯದು ಸೂಕ್ತ ಅಂತ ಹೇಳಿ ಇದೆಯಾ? ಪ್ರತಿಯೊಂದು ಜೀವಿಗೂ ಅದಕ್ಕೆ ಆದಂತ ಒಂದು ವಾತಾವರಣ ಬೇಕಾಗ್ತದೆ. ನಾವು ಈ ಜೈವಿಕ ಒಂದು ರೋಗ ಮತ್ತು ಕೀಟನಾಶಕಗಳನ್ನು ತಯಾರು ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡಿರ್ತೀವಿ. ಬೇರೆ ಬೇರೆ ಪ್ರದೇಶದಲ್ಲಿ ಅದು ಜೀವಂತವಾಗಿರುವಂತಹ ಒಂದು ಶಕ್ತಿಯನ್ನು ಹೊಂದಿರಬೇಕು. ಸವಳು ಮಣ್ಣಲ್ಲಿ ಕೆಲಸ ಮಾಡಬೇಕು, ಜವಳು ಮಣ್ಣಲ್ಲಿ ಕೆಲಸ ಮಾಡಬೇಕು, ಮತ್ತೆ ಬೇರೆ ಹೆಚ್ಚಿನ ಒಂದು ಟೆಂಪರೇಚರ್ ಜಾಸ್ತಿ ಇದ್ದಾಗ, ಉಷ್ಣಾಂಶ ಜಾಸ್ತಿ ಇದ್ದಾಗ ಕೆಲಸ ಮಾಡಬೇಕು, ಕಡಿಮೆ ಇದ್ದಾಗೂ ಮಾಡಬೇಕು, ನೀರು ಜಾಸ್ತಿ ಇದ್ದಾಗ. ಇವುಗಳೆಲ್ಲನೂ ಗಮನಿಸಿಕೊಂಡು ಬಿಟ್ಟರೆ ನಾವು ಈ ಜೈವಿಕ ರೋಗ ಮತ್ತು ಕೀಟನಾಶಕ ತಯಾರು ಮಾಡಿರ್ತೀವಿ. ಆದಾಗ್ಯೂ ಕೂಡ ಮಣ್ಣಿನಲ್ಲಿ ಇರತಕ್ಕಂತಹ ಫಲವತ್ತತೆಯನ್ನು ಆಧರಿಸಿ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ನಾವ್ ಹೇಳ್ತೀವಿ, ಅದು ಹೆಚ್ಚಿಗೆ ಇತ್ತು ಅಂತಂದ್ರೆ ಇವುಗಳ ಎಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನಮ್ಮ ಒಂದು ಪರಿಸರದಲ್ಲಿ ಇರತಕ್ಕಂತಹ ಉಷ್ಣಾಂಶ ಮತ್ತೆ ಅಲ್ಲಿರ್ತಕ್ಕಂಥ ಆರ್ದ್ರತೆ, ಅವುಗಳಿಗೆ ಅನುಗುಣವಾಗಿ ಅವುಗಳ ಒಂದು ಸಂಖ್ಯೆಯನ್ನ ನಾವು ಕಾಪಾಡಲಿಕ್ಕೆ ಜಾಸ್ತಿ. ಯಾವುದೇ ಒಂದು ನಿರ್ದಿಷ್ಟವಾಗಿ ಕೀಟ ಮತ್ತು ರೋಗಗಳ ಹತೋಟಿ ಮಾಡಲಿಕ್ಕೆ ವಾತಾವರಣದಲ್ಲಿ ಅಥವಾ ನಾವು ಸಿಂಪಡಣೆ ಮಾಡಿದಂತಹ ಒಂದು ಹೊಲದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಈ ರೋಗ, ಈ ಒಂದು ಜೈವಿಕ ರೋಗನಾಶಕಗಳು ಅಥವಾ ಕೀಟನಾಶಕಗಳು ಇದ್ರೆ ಮಾತ್ರ ಅವು ಕೆಲಸ ಮಾಡ್ತವೆ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ಕಾಲನಿ ಫಾರ್ಮಿಂಗ್ ಯೂನಿಟ್ಸ್ ಅಂತ ಹೇಳ್ತೀವಿ, ಅಥವಾ ಇಷ್ಟೊಂದು ಪಾಪ್ಯುಲೇಷನ್ ಇರಬೇಕು ಅಂತ ನಾವು ಹೇಳ್ತೇವೆ. ಅದನ್ನ ನಾವು ಕಾಪಾಡಿಕೊಳ್ಳುವಂತ ನಿಟ್ಟಿನೊಳಗೆ ನಾವು ಸಾಯಂಕಾಲ ಸಂಪರಣೆಯನ್ನು ಮಾಡೋದ್ರಿಂದ ಬಿಸಿಲಿಗೆ ಅವು ತಾಗುದಿಲ್ಲ, ಅಷ್ಟೊತ್ತಿಗೆ ಅವು ಡೆವಲಪ್ ಆಗ್ತವೆ. ಮಣ್ಣಿಗೆ ಹಾಕುದಿತ್ತಪ್ಪ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಹಾಕುವಂತದ್ದು, ಬೀಜಗಳಿಗೆ ನಾವು ಬೀಜೋಪಚಾರ ಮಾಡ್ತಾ ಇತ್ತಂದ್ರೆ ಒಳ್ಳೆ ಕ್ವಾಲಿಟಿ ಇದ್ದಂಥವು, ಸೆಲ್ಫ್ ಲೈಫ್ ಇರುವಂತವು, ಇವುಗಳೆಲ್ಲ ಒಳ್ಳೆ ಗುಣಮಟ್ಟದ ಒಂದು ಪರಿಕರಗಳನ್ನ ನಾವು ಜೈವಿಕ ಒಂದು ಗೊಬ್ಬರ ಮತ್ತು ಕೀಟನಾಶಕಗಳು ರೋಗನಾಶಕಗಳನ್ನ ಒಳ್ಳೆ ಒಂದು ಕಂಪನಿಯಿಂದ ಆಗಲಿ ಅಥವಾ ವಿಶ್ವವಿದ್ಯಾಲಯದಿಂದಾಗಲಿ ಪರ್ಚೇಸ್ ಮಾಡಿ ನಾವು ಉಪಯೋಗ ಮಾಡಿತ್ತಂದ್ರೆ ನಾವು ಪರಿಣಾಮ ಒಳ್ಳೆ ಚೆನ್ನಾಗಿ ಕಾಣಿಸ್ಲಿಕ್ಕೆ ಸಾಧ್ಯತೆ ಇದೆ. ರಾಸಾಯನಿಕದೊಳಗೆ ಇಷ್ಟು ಪ್ರಮಾಣದಲ್ಲಿ ನಾವು ನಿರ್ವಹಣೆ ಮಾಡಬಹುದು ಅಥವಾ ಸಸ್ಯಜನ್ಯ ಕೀಟ ಬಳಸಿ ಇಷ್ಟು ಪ್ರಮಾಣದಲ್ಲಿ ನಾವು ನಿರ್ವಹಣೆ ಮಾಡಬಹುದು, ಜೈವಿಕ ಪದ್ಧತಿಯೊಳಗೆ ಇಷ್ಟು ಪ್ರಮಾಣದಲ್ಲಿ ನಿರ್ವಹಣೆ ಮಾಡಬಹುದು, ಹಂಗಿರುತ್ತೋ ನೂರಕ್ಕೆ ನೂರಷ್ಟು ಸಾಧ್ಯತೆ ಇದೆಯೋ ಹೇಗೆ? ಈಗ ನಮ್ಮ ರಾಸಾಯನಿಕದಲ್ಲಿ ಇರುವಂತಹ ತತ್ವಗಳೇ ಬೇರೆ, ಅಲ್ಲಿ ಇಮಿಡಿಯೇಟ್ ಆಗಿ ನಾವು ಅದರ ಒಂದು ಪರಿಣಾಮವನ್ನ ಕಂಡುಕೊಳ್ಳಕ್ಕೆ ಸಾಧ್ಯತೆ ಇದೆ. ರೈತರಿಗೆ ಹೀಗಾಗಿ ಅವು ಬಹಳಷ್ಟು ಅವರ ಒಂದು ಮೆಚ್ಚುಗೆಗೆ ಪಾತ್ರ ಆಗ್ಯಾವ. ಈಗ ನಾವು ಒಂದ್ಸಲ ಹಾಕಿದೀವಿ ಅಥವಾ ವರ್ಷ ವರ್ಷ ಹಾಕುವಂತ ಹೋದಿವಿ ಅಂದ್ರೆ ಅವುಗಳ ಸಂಖ್ಯೆ ಅಲ್ಲಿ ವೃದ್ಧಿ ಆಗುವುದಾಗಿರ್ಬೋದು, ಮುಂದೂ ಕೂಡ ಇದೇ ಕೆಲಸವನ್ನು ಮಾಡ್ತವು ಹಂಗೇನ್ರ ಇದೆಯಾ? ಅದೇ ನಾವು ಒಂದ್ ಮೂರ್ನಾಲ್ಕು ವರ್ಷ ಅವುಗಳನ್ನು ಉಪಯೋಗ ಮಾಡಿದ ನಂತರ ಪದೇ ಪದೇ ಉಪಯೋಗ ಮಾಡಿಸುವಂತ ಒಂದು ಅನಿವಾರ್ಯತೆ ಇರುವುದಿಲ್ಲ. ಅವು ಅಲ್ಲೇನೇ ಸ್ಥಿರಗೊಂಡು ಅಭಿವೃದ್ಧಿ ಹೊಂದಿ ಕೀಟ ಮತ್ತು ರೋಗಗಳು ಬರೋಕ್ಕಿಂತ ಮುಂಚೆನೆ ತಮ್ಮ ಕಾರ್ಯವನ್ನು ಅವು ಪ್ರಾರಂಭ ಮಾಡಿಬಿಡ್ತವೆ. ಅಲ್ಲಿ ಹಲವಾರು ತರದ ಮೆಕ್ಯಾನಿಸಮ್ಸ್ ಇದಾವೆ. ಈ ಒಂದು ಕೀಟ ಮತ್ತು ರೋಗನಾಶಕಗಳು ಅವುಗಳಿಗೆ ಜಾಗ ಸಿಗದಂತೆ ನೋಡ್ಕೊಳ್ಳುವಂಥದ್ದು, ಆಹಾರ ಸಿಗದಂತೆ ನೋಡ್ಕೊಳ್ತಕ್ಕಂಥದ್ದು, ಅಲ್ಲಿ ಡೈರೆಕ್ಟ್ ಆಂಟಿಬಯೋಟಿಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡತಕ್ಕಂಥದ್ದು, ಡೈರೆಕ್ಟ್ ಅಟ್ಯಾಕ್ ಮಾಡತಕ್ಕಂಥದ್ದು, ಹೀಗೆ ಹಲವಾರು ತರದ ಒಂದು ಮೆಕ್ಯಾನಿಸಮ್ಸ್ಗಳನ್ನ ಜೈವಿಕ ಕೀಟನಾಶಕ ರೋಗನಾಶಕಗಳು ಇದಾವೆ. ಅದು ಅಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಮೂರ್ನಾಲ್ಕು ವರ್ಷ ನಾವು ಉಪಯೋಗ ಮಾಡಿರ್ತೀವಿ. ನಂತರ ನೀವು ಉಪಯೋಗ ಮಾಡುವಂತ ಅವಶ್ಯಕತೆನೂ ಇರುವುದಿಲ್ಲ. ಕೆಲವೊಂದಿಷ್ಟು ಬೇಗ ಬೆಳೆಯುವಂತ ಒಂದು ಶಿಲೀಂಧ್ರನಾಶಕ ರೋಗನಾಶಕ ಕೀಟನಾಶಕಗಳು ಏನಿರ್ತವೆ, ಉದಾಹರಣೆಗಾಗಿ ನಿಮೋರೇರಿಲೈ, ಒಂದೆರಡು ವರ್ಷ ನೀವು ಏನಾದರೂ ಉಪಯೋಗ ಮಾಡಿಬಿಟ್ರೆ ಪ್ರತಿ ವರ್ಷ ಉಪಯೋಗ ಮಾಡುವಂತ ಅವಶ್ಯಕತೆ ಏನಿಲ್ಲ, ಅಲ್ಲೇ ಅಭಿವೃದ್ಧಿ ಅಂತ ಹೋಗ್ತದೆ. ಅಷ್ಟೊಂದು ಅದು ಬೇಗ ಬೇಗ ಅಭಿವೃದ್ಧಿ ಹೊಂದುವಂತ ಒಂದು ಸಲ ನಾವು ಯಾವುದೇ ಈ ತರದ ಒಂದು ರೋಗ ಮತ್ತು ಕೀಟನಾಶಕ ಅಭಿವೃದ್ಧಿ ಪಡಿಸೋಕ್ಕಿಂತ ಪೂರ್ವದಲ್ಲಿ ಯಾವ ಒಂದು ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ಬೇಗ ಬೆಳೀತದೆ, ಬಹಳಷ್ಟು ಅಡ್ವರ್ಸ್ ಕಂಡೀಷನ್ಸ್ ಅಲ್ಲಿ ಸರ್ವೈವ್ ಆಗ್ತದೆ, ಅಂತದನ್ನ ನೋಡಿಬಿಟ್ರೆ ನಾವು ಆಯ್ಕೆ ಮಾಡಿರ್ತೀವಿ. ಅದು ಮತ್ತೆ ಯಾವುದೇ ಒಂದು ಬೇರೆ ಗಿಡಗಳಿಗೆ ಅಥವಾ ಮನುಷ್ಯನ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಲಾರದಂತದ್ದು, ಇವನ್ನೆಲ್ಲನೂ ಕ್ಯಾರೆಕ್ಟರ್ಸ್ಗಳನ್ನ ನಾವು ಇದನ್ನ ಸ್ಕ್ರೀನ್ ಮಾಡಿದೇನೆ, ನಂತರ ಇದನ್ನು ಬಿಡುಗಡೆ ಮಾಡಿರ್ತೀವಿ. ಈಗ ನಾವು ಈ ಜೈವಿಕ ರೋಗ ಮತ್ತು ಕೀಟನಾಶಕಗಳನ್ನ ಬಳಸ್ತೀವಿ, ಯಾವಾಗೋ ಒಂದು ಕೀಟ ಅಥವಾ ರೋಗ ಕಾಣಿತು ಮತ್ತೆ ಬೆಳೆಗೆ ಹಾನಿ ಮಾಡುತ್ತೆ ಅಂತೇಳಂದು, ಅದರ ಜೊತೆಗೇನೆ ರಾಸಾಯನಿಕಗಳನ್ನ ಬಳಸಿದ್ರೆ ಈ ಜೈವಿಕ ಕೀಟನಾಶಕ ರೋಗನಾಶಕ ಏನಾದ್ರೂ ತೊಂದರೆ ಆಗುತ್ತಾ? ಇವಾಗ ನಾವು ಒಮ್ಮೆಲೇ ಈ ರಾಸಾಯನಿಕಗಳನ್ನ ಬಿಡಲದನೆ ಈ ಒಂದು ಜೈವಿಕ ರೋಗ ಮತ್ತು ಕೀಟನಾಶಕಗಳ ಜೊತೆಗೆ ಕಂಪ್ಯಾಟಬಿಲಿಟಿ ಇದೇನೋ ಏನು ಅನ್ನುವಂತ ಒಂದು ಸಂಶೋಧನೆ ಕೂಡ ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಡೀತಾ ಇದೆ. ಯಾಕೆ ಅಂತಂದ್ರೆ ಕೆಲವೊಂದಿಷ್ಟು ಬೆಳೆಗಳಲ್ಲಿ ಹೆಚ್ಚು ಕಡಿಮೆ ಪ್ರತಿ ದಿವಸ ನಾವು ಸಿಂಪರಣೆ ಮಾಡುವಂತ ಬೆಳೆಗಳು ಕೂಡ ನಮ್ಮ ದೇಶದಲ್ಲಿ ಇದಾವೆ. ಉದಾಹರಣೆಗೆ ದ್ರಾಕ್ಷಿ ಇರಬಹುದು, ದಾಳಿಂಬೆ ಇರಬಹುದು. ಇಂಥ ಬೆಳೆಗಳಲ್ಲಿ ನಾವು ಬರೀ ಜೈವಿಕ ಕೀಟ ಮತ್ತು ರೋಗನಾಶಕಗಳಿಂದನೇ ರೋಗ ಹತೋಟಿ ಮಾಡ್ತೀವಿ ಅನ್ನುವಂತ ತಪ್ಪು ಕಲ್ಪನೆಯಲ್ಲೂ ರೈತರು ಇರಬಾರ್ದು. ಅದಕ್ಕೋಸ್ಕರ ಕಂಪ್ಯಾಟಬಲ್ ಇರುವಂತ ಒಂದು ಹೊಂದಾಣಿಕೆ ಇರುವಂತ ಒಂದು ಜೈವಿಕ ರೋಗನಾಶಕ ಕೀಟನಾಶಕಗಳ ಅಭಿವೃದ್ಧಿಯನ್ನು ನಾವು ಪಡಿಸ್ತಾ ಇದ್ದೀವಿ. ಉದಾಹರಣೆಗಾಗಿ ಬೆಸಲಸ್ ಅನ್ನುವಂಥ ಜೀವಿ, ಇದು ಸಾಕಷ್ಟು ಬೇರೆ ಬೇರೆ ಕ್ರಿಮಿನಾಶಕಗಳ ಜೊತೆಗೆ ಅಂದರೆ ಇನ್ಸೆಕ್ಟಿಸೈಡು, ಕೀಟನಾಶಕ ಮತ್ತು ರಾಸಾಯನಿಕವಾದಂಥ ಒಂದು ರೋಗನಾಶಕ, ಇವುಗಳ ಜೊತೆಗೆ ಕಂಪ್ಯಾಟಬಿಲಿಟಿ ಇದೆ. ಅವುಗಳನ್ನು ಬೆರೆಸಿ ಎರಡೂ ಜೊತೆಗೆ ಬೆರೆಸಿ ನಾವು ಉಪಯೋಗ ಮಾಡೋದಕ್ಕಿಂತನೂ ಇನ್ ಬಿಟ್ವೀನ್ ನಾವು ಸ್ವಲ್ಪ ಮಟ್ಟಿಗೆ ಈ ಒಂದು ಬೆಸಲಸ್ಸನ್ನು ಉಪಯೋಗ ಮಾಡಿದಾಗ ಮತ್ತೆ ಈ ಟ್ರೈಜೋಲ್ ಕಂಪೌಂಡ್ ಇರ್ಬೋದು ಅಥವಾ ಮತ್ತೆ ಕೆಲವೊಂದಿಷ್ಟು ಕೀಟನಾಶಕಗಳು ಇರ್ಬೋದು, ಇವುಗಳನ್ನು ಡಿಫರೆಂಟ್ ಆಗಿ ನಾವು ಉಪಯೋಗ ಮಾಡಿದ್ರೆ ಬೇರೆ ಬೇರೆ ಆಗಿ ನಾವು ಉಪಯೋಗ ಮಾಡೋದ್ರಿಂದ ಅದರ ಮೇಲೆ ಭಾಳಷ್ಟು ಅದರ ಪಾಪ್ಯುಲೇಷನ್ ಮೇಲೆ ಅಂದರೆ ಈ ಬೆಸಲಸ್ಸಿನ ಒಂದು ಏನು ಕೌಂಟರ್ ಬೇಕು ಅದರ ಮೇಲೆ ಯಾವುದೇ ದುಷ್ಪರಿಣಾಮ, ಸಂಖ್ಯೆಯ ಮೇಲೆ ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ. ಈ ಥರ ನಾವು ಮಾಡೋದ್ರಿಂದ ಮುಂಬರುವ ದಿವಸಗಳಲ್ಲಿ ಒಂದು ಎರಡು ಮೂರು ವರ್ಷದ ಅವಧಿಯಲ್ಲಿ ಈ ಬೆಸಲಸ್ಸನ್ನೇ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ಸ್ಯೂಡೋಮೋನಾಸ್ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ರೋಗನಾಶಕ ಕೀಟನಾಶಕ ರಾಸಾಯನಿಕಗಳನ್ನು ಉಪಯೋಗ ಮಾಡುವಂಥದ್ದನ್ನೇ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ. ಮೊದಲು ಮಿಕ್ಸ್ ಆಗಿ ಅಲ್ಟರ್ನೇಟ್ ಆಗಿ ನಾವು ಉಪಯೋಗ ಮಾಡ್ತೀವಿ, ನಂತರ ಅವುಗಳನ್ನು ಕಡಿಮೆ ಮಾಡ್ತೀವಿ, ನಂತರ ಅವುಗಳನ್ನು ಸಂಪೂರ್ಣವಾಗಿ ಬಿಡಲಿಕ್ಕೆ ಹಂತ ಹಂತವಾಗಿ ನಾವು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಇದು ಅಲ್ಲದೆ ಈ ಬೀಜೋಪಚಾರಕ್ಕೆ ಕೆಲವೊಬ್ಬ ರೈತರು ಏನು ಕೇಳ್ತಾರೆ, ಈ ಟ್ರೈಕೋಡರ್ಮ ಜೊತೆಗೆ ನಾವು ಕ್ಯಾಪ್ಟನ್ ಯೂಸ್ ಮಾಡ್ಬೋದಾ ಹೆಂಗೆ, ಥೈರಾಮ್ ಯೂಸ್ ಮಾಡ್ಬೋದಾ ಹೆಂಗೆ? ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಇವತ್ತು ರಿಸರ್ಚ್ ಸಂಶೋಧನೆ ನಡೀತಾ ಇದೆ. ಥೈರಾಮ್ ರೆಸಿಸ್ಟೆಂಟ್ ಟ್ರೈಕೋಡರ್ಮ ಅನ್ನುವಂಥದ್ದು ಕೂಡ ಬಂದಿದೆ, ನಿರೋಧತೆಯನ್ನು ಹೊಂದಿತ್ತಂತ. ಎರಡೂ ಕೂಡ ನಾವು ಬೀಜೋಪಚಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ರೈತರು ಚಾನ್ಸ್ ತಗೊಳ್ಳಿಕ್ಕೆ ತಯಾರಿರೋದಿಲ್ಲ. ಟ್ರೈಕೋಡರ್ಮ ಮುಂದೆ ಕೆಲಸ ಮಾಡ್ತದೆ, ಮೊದಲು ಥೈರಾಮ್ ಕೆಲಸ ಮಾಡಲಿ ಅನ್ನುವಂಥ ಒಂದು ಮನೋಭಾವ ರೈತರಲ್ಲಿದೆ. ಹೀಗಾಗಿ ಎರಡೂ ಕೂಡ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ. ಅಂಥ ಸಂದರ್ಭದಲ್ಲಿ ಈ ಜೈವಿಕ ರೋಗನಾಶಕಗಳನ್ನು ನಾವು ಡಬಲ್ ದಿ ಡೋಸ್ ದುಪ್ಪಟ್ಟು ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಿದರೆ ಒಳ್ಳೆ ಪರಿಣಾಮವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಜೈವಿಕ ಕೀಟನಾಶಕಗಳನ್ನು ರೋಗನಾಶಕಗಳನ್ನು ರೈತರು ತರ್ತಾರೆ, ಅರ್ಧ ಬಳಸ್ತಾರೆ, ಹಂಗೆ ಇಡ್ತಾರೆ, ಮತ್ತೆ ಮುಂದಿನ ಬೆಳೆಗೆ ಬಳಸಿದ್ರೆ ಬಿಡು ಅಂತೇಳಿ ಅಂತಾರೆ. ಇಲ್ಲಿ ಕೂಡ ಇಷ್ಟು ತಿಂಗಳೊಳಗೆ ಇಷ್ಟು ದಿನದೊಳಗೆ ಬಳಸಬೇಕು ಹಂಗೇನಿರುತ್ತ? ಮುಖ್ಯವಾಗಿ ಇವತ್ತು ಜೈವಿಕ ರೋಗ ಮತ್ತು ಕೀಟನಾಶಕಗಳು ಪಾಪ್ಯುಲರ್ ಆಗದೆ ಹೋಗಲಾರದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಅವುಗಳ ಉತ್ಪಾದನೆ, ಗುಣಮಟ್ಟ ಮತ್ತು ಸಂಗ್ರಹಣೆ, ಇದರಲ್ಲಿ ಆಗ್ತಕ್ಕಂಥ ನ್ಯೂನತೆಗಳಿಂದನೇ ಇವತ್ತು ಅವುಗಳು ಒಳ್ಳೆ ಫಲಿತಾಂಶವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಏನಾಗುತ್ತೆ, ಮೊದಲೇದಾಗಿ ಉತ್ಪಾದನೆ ಮಾಡುವ ಹಂತದಲ್ಲೇ ಸಾಕಷ್ಟು ಸೇಫ್ ಅಕೌಂಟ್ ಅಂತ ನಾವೇನು ಹೇಳ್ತೀವಿ ಅದು ಇರದೇ ಹೋದಾಗ ಅದರ ಒಂದು ಗುಣಮಟ್ಟ ಕಡಿಮೆ ಆಗ್ತದೆ. ನಂತರ ನಾವು ಅವುಗಳನ್ನು ಸಂಗ್ರಹಣೆ ಚೆನ್ನಾಗಿ ಮಾಡದೆ ಹೋದಾಗ, ನಾವಿವತ್ತು ಆರ್ ಎಸ್ ಕೆಗಳಲ್ಲಿರ್ಬೋದು, ರೈತ ಸಂಪರ್ಕ ಕೇಂದ್ರಗಳಲ್ಲಿರ್ಬೋದು ಅಥವಾ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಪೇಟೆಯಲ್ಲಿರ್ತಕ್ಕಂಥ ಮಾರಾಟಗಾರರ ಮಳಿಗೆಯಲ್ಲಿರ್ಬೋದು, ಸರಿಯಾಗಿ ಅವುಗಳನ್ನು ನಾವು ಸಂಗ್ರಹಣೆ ಮಾಡೋದಿಲ್ಲ. ಕೀಟನಾಶಕ ರೋಗನಾಶಕದ ಜೊತೆಗೇ ಅವುಗಳನ್ನ ಕೂಡ ಸಂಗ್ರಹಣೆ ಮಾಡ್ತೀವಿ, ಅಲ್ಲಿ ಅದರ ಪ್ರಮಾಣ ಕಡಿಮೆ ಆಗ್ತದೆ. ಮುಂದೆ ರೈತರು ತಗೊಳ್ಕೊಂಡ್ಬರ್ತಾರೆ, ಸ್ವಲ್ಪ ಮಟ್ಟಿಗೆ ಉಪಯೋಗ ಮಾಡಿ ಸ್ವಲ್ಪ ಮಟ್ಟಿಗೆ ಹಂಗೆ ಉಳಿಸಿಕೊಳ್ತಾರೆ, ಅಲ್ಲಿ ಕೂಡ ಸರಿಯಾಗಿ ಸಂಗ್ರಹಣೆ ಆಗುವುದಿಲ್ಲ. ಹೀಗಾಗಿ ಅವುಗಳ ಗುಣಮಟ್ಟ ಅಥವಾ ಅದರಲ್ಲಿರ್ತಕ್ಕಂಥ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಯಾವುದೇ ಒಂದು ಜೀವಿಗಾದರೂ ಕೂಡ ಅದಕ್ಕೆ ಸೆಲ್ಫ್ ಲೈಫ್ ಅಂತ ಇರ್ತದೆ, ಎಷ್ಟು ವರ್ಷದವರೆಗೆ ಅಥವಾ ಎಷ್ಟು ತಿಂಗಳವರೆಗೆ ನಾವು ಇವುಗಳನ್ನು ಉಪಯೋಗ ಮಾಡಬಹುದು ಅಂತ. ಹೆಚ್ಚಾಗಿ ಜೈವಿಕ ರೋಗನಾಶಕಗಳು ಕೀಟನಾಶಕಗಳಿಗೆ 6 ತಿಂಗಳವರೆಗೆ ಒಳ್ಳೆಯ ಒಂದು ಫಲಿತಾಂಶ ಕೊಡುವಂಥ ಒಂದು ಸಂಖ್ಯೆ ಇರ್ತದೆ. ರೈತರು ಮುಂದಿನ ಬೆಳೆಗೆ ಹೋಗುವಷ್ಟೊತ್ತಿಗೆ 6 ತಿಂಗಳು ಆಗಿ ಹೋಗ್ಬಿಟ್ಟಿರ್ತದೆ. ಅದನ್ನು ನಾವು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅವರು ಮತ್ತೆ ಅದನ್ನು ಉಪಯೋಗ ಮಾಡಿದಾಗ ಒಳ್ಳೆ ಫಲಿತಾಂಶ ಬರೋದಿಲ್ಲ. ಆವಾಗ ಅವರು ಜೈವಿಕ ಕೀಟನಾಶಕಗಳು ರೋಗನಾಶಕಗಳು ಒಳ್ಳೆ ಫಲಿತಾಂಶ ಕೊಡ್ತಾ ಇಲ್ಲ ಅನ್ನುವಂಥ ಭಾವನೆಯನ್ನು ರೈತರು ಹೊಂದಿದ್ದಾರೆ. ಇದನ್ನು ಹೋಗಲಾಡಲಿಸಲಿಕ್ಕೆ ನಾವು ಏನು ಮಾಡಬೇಕಾಗಿದ್ದರೆ ಒಳ್ಳೆ ಒಂದು ಸಂಗ್ರಹಣೆ ಮಾಡಬೇಕು, 6 ತಿಂಗಳಲ್ಲೇ ಅದನ್ನು ಉಪಯೋಗ ಮಾಡಬೇಕು, ಮತ್ತೆ ಬೇಗ ಬೇಗನೆ ಅದನ್ನು ಡಿಸ್ಪೋಸ್ ಮಾಡತಕ್ಕಂಥ ಒಂದು ಇದು ಆಗಬೇಕು. ವರ್ಷಗಟ್ಟಲೆ ಇಡೋದ್ರಿಂದ ಅವುಗಳ ಒಂದು ಉಪಯುಕ್ತ ನಾವು ಮಾಡ್ತೇ ಹೋದರೆ ಸತ್ತೋಗ್ತಾವೆ. ಹೀಗಾಗಿ ಒಳ್ಳೆ ಪರಿಣಾಮವನ್ನು ನಾವು ನಿರ್ಲಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನೊಳಗೂ ಕೂಡ ರೈತರು ಬಹಳಷ್ಟು ಒಳ್ಳೆ ಕಂಪನಿಯ ಪರಿಕರಗಳನ್ನು ತಗೋಬೇಕು, ಸಂಗ್ರಹಣ ಚೆನ್ನಾಗಿ ಮಾಡಬೇಕು, ಸರಿಯಾದ ಸಮಯದಲ್ಲೂ ಉಪಯೋಗ ಮಾಡಬೇಕು. ಮತ್ತೆ ಬೇರೆ ಬೇರೆ ರೈತರು ಇವಾಗ ಟ್ರೈಕೋಡರ್ಮನ್ ನಾವು 1 ಕೆಜಿ ಉಪಯೋಗ ಮಾಡದೆ ಹೋದರೆ 4-5 ಜನ ರೈತರಿಗೆ ಸೇರಿಬಿಟ್ಟು 1 ಕೆಜಿ ಟ್ರೈಕೋಡರ್ಮನ್ ತಗೊಂಡು ಅದನ್ನು ಅವಾಗ್ತಾನೆ ಮುಗಿಸೋದು ಬಹಳ ಸೂಕ್ತ. 6 ತಿಂಗಳವರೆಗೆ ನೀವು ಇಟ್ಟರೆ ಅದರ ಒಂದು ಮುಂದಿನ ವರ್ಷದಷ್ಟೊತ್ತಿಗೆ ಅದರ ಪರಿಣಾಮ ಚೆನ್ನಾಗಿ ಬರೋದಿಲ್ಲ. ಕೆಲವೊಂದ್ಸಲ ಈ ಸಾವಯವ ಗೊಬ್ಬರದೊಳಗ ಅಥವಾ ಮಣ್ಣಿನೊಳಗ ಬೇರೆಸಿ ತಂಪಿನೊಳಗೆ ಇಟ್ಟಿರ್ತಾರೆ, ಅಲ್ಲಿ ಅಭಿವೃದ್ಧಿ ಆಗಿದ್ದನ್ನ ಮತ್ತೆ ಹೋಗಿ ಬಳಸ್ತಾರೆ, ಹಂಗೂ ಮಾಡಬಹುದಾ? ಆ ತರ ಮಾಡುವಂತ ರೈತರು ಇದ್ದಾರೆ,

ಶರಣೆಂಬೋ ತಾಯಿ ಶರಣೆಂಬೋ ಕೊಡಗೆಯೊಳಿರುವಂತ ಶ್ರೀಕೌಲಿ ಪಾದಕ್ಕೆ ಶರಣಮೋ ತಾಯಿ ಶರಣಮೋ ಕೊಡಗೆಯಲ್ಲಿರುವಂತ ಶ್ರೀ ಗೌರಿ ಪಾದಕ್ಕೆ ಶರಣೆಂಬೋ ತಾಯಿ ಶರಣೆಂಬೋ ಹರಿ ಮಂದ್ರೆ ಬರಲಯ್ಯ ಶ್ರೀಮಂದಾರಾಯಿ ಚೋಬಾರೆಂಬೋ ನಮ್ಮ ಹಲೋಳಕ್ಕೆ ತಾಯೇ ಬಾರೆಂಬೋ ನಮ್ಮ ಹರಿ ಮಂದ್ರೆ ಬರಲಯ್ಯ ಭಾಗ್ಯ